ಮೂರೂರು ಕಲ್ಲಬಿಯ ಆರ್ ಜಿ ಹೆಗಡೆ, ರಾಮಚಂದ್ರ ಗಣಪತಿ ಹೆಗಡೆ ಇವರು ಮುಖ್ಯ ತರಬೇತುದಾರರಾಗಿ ಆಗಮಿಸಿದ್ರು. ಅವರನ್ನ ನಾವು ಮಾತನಾಡಿಸಿದೆವು. ಆರ್ ಜಿ ಹೆಗಡೆಯವರು ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿ ಮೇಟಿ ವಿದ್ಯೆಯಲ್ಲಿ ದೋಟಿ ವಿದ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತೀಚಿನ ದಿವಸಗಳಲ್ಲಿ ಕಾಣ್ತಾ ಇದ್ದೀವಿ. ಯಾಕಂದ್ರೆ ಕಾಲವು ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ತರಬೇತಿ ಪಡೆದಿರುವಂತಹ ಒಂದು ಕಾರ್ಮಿಕರ ಅಲಭ್ಯತೆಯೂ ಕೂಡ ಇದು ಒಂದು ಕಾರಣ ಅಂತಲೇ ಹೇಳಬೇಕು. ಈ ದೋಟಿ ವಿದ್ಯೆಯ ಒಂದು ವಿಶೇಷತೆ ಏನು? ದೋಟಿ ವಿದ್ಯೆಯ ವಿಶೇಷ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ದಾಖಲೆಯ ನಿರ್ಮಾಣವನ್ನು ಮಾಡಿತು. ಕಾರಣ ಇಷ್ಟೇ, ಇದು ಹಸಿವಿತ್ತು, ಹಸಿವಿದ್ದಾಗ ಮಾತ್ರ ಊಟ ರುಚಿ ಅನಿಸ್ತದೆ, ಇದು ಸತ್ಯ. ಅಂತೆಯೇ ಮದ್ದು ಹೊಳೆಯುವ ಕೊನೆ ಕೊಯ್ಲೋತ್ತರ ವ್ಯವಸ್ಥೆಯು ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಮಾಡಂತಹ ಮರಹತ್ವ ಕೊಯ್ಲುದಾರರು ಇಲ್ಲದೆ ಹೋದ ಕಾರಣದಿಂದ ಈ ಸಮಸ್ಯೆ ಉದ್ಭವವಾಯಿತು. ಆಮೇಲೆ ಅದರ ಒಂದು ಏನು ದರಮಾನ ಅದು ಜಾಸ್ತಿ ಆಗಿತ್ತು. ಕಾರಣ ಇಷ್ಟೇ, ಕೊಯ್ಲುದಾರರು ಮರಹತ್ವ ಕೆಲಸಗಾರರ ಕೊರತೆಯಿಂದ, ಮತ್ತೇನಿಲ್ಲ. ಆ ಸಮಸ್ಯೆಯನ್ನು ನೀಗಿಸಲು ಈಗ ಒಂದು 4-5 ವರ್ಷದ ಹಿಂದೆ ಪುತ್ತೂರಲ್ಲಿ ಕೃಷಿ ಸಮ್ಮೇಳನ ಆಗಿತ್ತು, ಅಖಿಲ ಭಾರತ ಕೃಷಿ ಸಮ್ಮೇಳನ. ಅದಕ್ಕೆ ನಾನು ಬಂದಿದ್ದೆ. ಆವಾಗ ನಮ್ಮ ಬಾಲಕೃಷ್ಣ ಅಂಥೇಳಿ ಇವರು ಹಾಸನದವರು ಇರಬೇಕು, ಅವರು ಬಂದಿದ್ದರು, ಜೋಟಿ ತಂದಿದ್ರು. ಆವಾಗೆಲ್ಲ ಈ ಥರ ಹಿಂಗೆ ಆವಿಷ್ಕಾರಗಳಾಗಿದ್ದಿಲ್ಲ, ಆವಿಷ್ಕಾರಗಳನ್ನು ಜೋಟಿ ತಂದಿದ್ರು. ಆದರೆ 20 ಫುಟಿನ ಒಂದು ಕ್ಲಿಪ್ಪು, 3-4 ಲೆಂತ್ ಅಷ್ಟೇ, ಅದೆಲ್ಲ ಭಾರಿ ಕಷ್ಟ ಇತ್ತು. ಅದನ್ನೆಲ್ಲ ನಾವೇ ಹುಡುಕೊಂಡು ಅವ್ರಿಗೆ ಹೀಗೆ ಹೀಗೆ ಮಾಡಿ ಅಂತೆ, ಹೀಗೆ ಸ್ವಲ್ಪ ಕೆಳಗೆ ಇದ್ದರೆ ಅನುಕೂಲ ಆಗ್ತದೆ, ಇದರನ್ನು ಸರಿಸಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಅಂತ ನಾವು ಹೇಳಿದ್ವಿ. ಅವರು ಅದರಂತೆ ಮಾಡಿಕೊಡ್ತಾ ಇದ್ರು. ಅದರಲ್ಲಿ ಆವಿಷ್ಕಾರಗಳಾಯಿತು. ಅದರ ತದನಂತರದಲ್ಲಿ ಈಗ ಒಂದು 3 ವರ್ಷದ ಹಿಂದಿನಿಂದ ನಮ್ಮಲ್ಲಿ ನಾವು ಅದನ್ನು ಜಾರಿಗೆ ತಂದ್ವಿ. ಕಾರಣ ಇಷ್ಟೇ ಅಂದ್ರೆ ಇದೆ, ಹಸಿವಿತ್ತು, ಅಗತ್ಯ ಇದ್ದಾಗ ಇಂಥ ಸಂಶೋಧನೆಗಳು ಆಗ್ತವೆ. ಆಯಿತು. ಅದರ ನಂತರದಲ್ಲಿ ನಾವೊಂದು ನಮ್ಮ ಉದ್ದೇಶ ಏನು ಕೇಳಿದ್ರೆ, ನಾನು ಸಹ ಬೆಳೆಗಾರ, ಒಂದು 4 ಎಕರೆ ಭಾಗ ಆಯ್ತು, ಒಂದು 40 ಕ್ವಿಂಟಲ್ ಅಡಿಕೆ ಆಗ್ತದೆ. ನಾವು ಒಂದು 10% ಅಡಿಕೆಯನ್ನು ಉಳಿಸಿಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ, ಅಷ್ಟು ಕಷ್ಟ. ಹೌದು, ಅಂದರೆ ಒಂಥರ ಕೃಷಿಯಿಂದ ವಿಮುಖರಾಗುವಂಥ ಪರಿಸ್ಥಿತಿ ನಿರ್ಮಾಣ ಇತ್ತು. ಇಡೀ ವರ್ಷ ನಾವು ಕೆಲಸ ಮಾಡಿ ಒಂದು 10 ಕ್ವಿಂಟಲ್ ಅಡಿಕೆ ಒಂದು 4 ಎಕರೆ ತೆಗೀಲಿಕ್ಕೆ ಆಗುದಿಲ್ಲ ಅಂದರೆ ಅದು ಯಾಕೆ ಮಾಡುದು ಅಂತ ಪರಿಸ್ಥಿತಿ ನಿರ್ಮಾಣ ಇತ್ತು. ನಮ್ಮ ದೋಸ್ತರು ರಾಜೇಶ್ ಭಟ್ ಅಂತೇಳಿ, ನಾವು ಅವರೆಲ್ಲ ವಿಚಾರ ಮಾಡಿ ಮೊದಲು ತಂದರು ಅವರೇ ಜೋಟಿ. ತದನಂತರದಲ್ಲಿ 2 ತಿಂಗಳು ಬಿಟ್ಟು ನಾನು ತಂದೆ. ತಂದು ಅದನ್ನು ಬೇಸಿಗೆ ಮದ್ದನ್ನು ಹೊಡೆದಿದ್ದೇವೆ ನಾವು ನುಸಿ ಪೀಡೆಗಾಗಿ, ಆಗ ರೂಢಿ ಮಾಡಿಕೊಂಡು ಅದರ ನಂತರದಲ್ಲಿ ಮಳೆಗಾಲದ ಮದ್ದಿಗೆ ತಯಾರಿ ನಡೆಸಿದ್ದೆ, ಬೇಸಿಗೆಯಲ್ಲೇ ಹೊಡೆದು. ತದನಂತರದಲ್ಲಿ ಸಮರೂಪಾದಿಯಲ್ಲಿ ಒಂದು 40-45 ಜನವನ್ನು ತಯಾರು ಮಾಡಿದೆ ನಾನು. ಈ ದೋಟಿಯಿಂದ ಕೊಯ್ಲು ಮಾಡುವಂಥದ್ದು ಮತ್ತು ಸಿಂಪರಣೆ ಮಾಡುವಂಥದ್ದು, ಇಲ್ಲಿ ಗಮನಿಸಬೇಕಾದಂತಹ ಸೂಕ್ಷ್ಮ ವಿಷಯಗಳು ಏನೇನು? ಗಮನಿಸಬೇಕಾದಂತಹ ಸೂಕ್ಷ್ಮ ವಿಷಯ ಅಂದರೆ, ಮದ್ದು ಸಿಂಪರಣೆಯ ಕಾಲಕ್ಕೆ ಅಡಿಕೆಯ ಕಾಯಿಗೆ ಹಿಂಭಾಗದಲ್ಲಿ ಮದ್ದಿನ ಅವಶ್ಯಕತೆ ಇರ್ತದೆ. ತೊಟ್ಟು ಅಗತ್ಯ ಇರುವಂತದ್ದೇ ಅಲ್ಲಿ. ಅದಕ್ಕೆ ಆ ಏನು ನಾಬ್ ಅನ್ನು ಕಟ್ತೇವೆ, ಅದಕ್ಕೆ ಏನು ಹೇಳ್ತೀರಾ, ನಾಜಲ್, ಅದನ್ನು ಕಟ್ಟುವುದು ಭಾರಿ ಮಹತ್ವ ಉಂಟು. ಅದು ಮೇಲಿಂದ ಕೆಳಕ್ಕೆ ಇರಬೇಕಾಗ್ತದೆ. ಅದನ್ನು ಮಾಡಿದಾಗ ಹಿಂಬದಿಯಿಂದ ಸಿಂಪರಣೆ ಆಗಬೇಕು. ಹಿಂಬದಿಯಿಂದ ಸಿಂಪರಣೆಯಾಗಿ ಮುಂಭಾಗಕ್ಕೆ ಕಾಣುವಾಗಾದಾಗ ಸರಿಯಾದ ಸಿಂಪರಣೆ ಆಗ್ತದೆ, ಸರಿಯಾದ ಮಾರ್ಗ. ಸುಮಾರಾಗಿ ಮರ ಹತ್ತು ಹತ್ತಿ ಕೆಲಸ ಮಾಡುವ 3 ಪಟ್ಟು ಕೆಲಸ ಒಂದೇ ದಿವಸದಲ್ಲಿ ಆಗ್ತದೆ. ಸಮಯದ ಉಳಿತಾಯ ಒಂದು, ಮತ್ತೆ ಸರಿಯಾದ ಸಮಯಕ್ಕೆ. ಈ ಮಳೆಗಾಲದಲ್ಲಿ ಜೋರಾಗಿ ಮಳೆ ಇದ್ದದ್ದಿದ್ರೆ ಮಳೆ ಕೊಳೆ ಮದ್ದು ಸಿಂಪರಣೆ ಮಾಡಿದ್ರೆ ಪ್ರಯೋಜನ ಆಗುವುದಿಲ್ಲ. ಸಮಯ ನೋಡಿ ನಾವು ಎಷ್ಟು ಹೊತ್ತಿಗಾದ್ರೂ ಮಾಡಬಹುದು. ಈ ಮಳೆ ಬಂತು, ಮರ ಜಾರಿ ಆಯ್ತು, ಹತ್ವಾಗಿಲ್ಲ, ಹಾಗಿಲ್ಲ, ನೆಲದಿಂದಲೇ ಕೆಲಸ ಆರಾಮಾಗಿ ಮಾಡಬಹುದು. ಈಗ ಬ್ಯಾಟರಿ ಚಾಲಿತ ಪಂಪ್ ಬೇಕಾಗ್ತದೆ, ನೀವು ಗಟೋರ್ ಪಂಪು ಒಳ್ಳೇದು. ಇನ್ನು ಅದಕ್ಕೆ ಲೇಬರಿಗೆ ತೊಂದರೆ ಆಗ್ತಿದ್ದ ಅಂದರೆ ಸಹಜವಾಗಿ ಉಂಟು. ಎಲ್ಲ ಕಡೆಗೂ ಈ ನಿಮ್ಮ ಕೃಷಿ ಕೆಲಸಕ್ಕೆ ಯಾರು ಬರ್ತಾ ಇಲ್ಲ. ನೀವು 10,000 ರೂಪಾಯಿ ಕೊಡ್ತಾರೆ ಅಂದರೆ ಬೆಂಗಳೂರು ಹೋಗ್ತಾರೆ, ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾರೆ, ತ್ರಾಸ್ ಪಡ್ತಾರೆ, ಮೊಬೈಲ್ ಹಾಕ್ಕೊಂಡು ಇರ್ತಾರೆ. ಅದೆಲ್ಲಕ್ಕಿಂತ ಅತ್ಯಂತ ಹೆಚ್ಚಿಗೆ ಒಂದು ದುಡಿತಾಯವನ್ನು ಮಾಡ್ಬೋದು, ಮತ್ತು ಹೊಸ ಕುಶಲಕರ್ಮಿಗಳು ಇದರಲ್ಲಿ ತಯಾರಾಗ್ಬೋದು. ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸಿಕೊಂಡು ನಿರಂತರ ಒಂದು ದಿವಸಕ್ಕೆ 3-4,000 ರೂಪಾಯಿ ದುಡಿಬೋದು. ಜೋಟಿ ಒಂದು ಕೈಲಿದ್ದರೆ, ಮನಸ್ಸಿದ್ದರೆ ಅದರಲ್ಲಿ ಮಾರ್ಗ ಉಂಟು. ಈಗ ಕೊಯ್ಲಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸೂಕ್ಷ್ಮ ವಿಚಾರಗಳಿವೆ? ಕೊಯ್ಲಿಗೆ ಈ ಅದರನ್ನು ಆ ಕತ್ತಿ ಮತ್ತೆ ಅದು ಕಟ್ಟುವುದೆಲ್ಲ ಒಂದು ವ್ಯವಸ್ಥೆ ಉಂಟು. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು. ಯಾರ ಕಂಪನಿಯವರು ಮಾಡಿದ್ದನ್ನು ಅಂದರೆ ಬಿಡಬೇಕು. ನಮಗೆ ಅಂದರೆ ಜ್ಞಾನ ಬರ್ತದೆ, ಅದೇ ಕಲಿಸ್ತದೆ ಪಾಠ. ಅದೊಂದು ಶಾಲೆ, ಅಲ್ಲೇ ನಾವೇ ಅದನ್ನು ಪ್ರಯೋಗ ಶಾಲೆ ನಾವೇ ಮಾಡಿಕೊಳ್ಳೋದು. ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಮಾಡಿಕೊಂಡ್ರೆ ನೀವು ಕೊನೆ ಕೊಯ್ಯುವಾಗ ಏನು ಕಾಯಡಿಕೆ ತೆರುವುದು ಅಂತ ಒಂದು ಇದನ್ನೆಲ್ಲ ತಡ್ಕೊಳ್ಬಹುದು. ಮತ್ತೆ ನಿರಂತರವಾಗಿ ಅಡಿಕೆ ಉದುರುವ ಪೂರ್ವದಲ್ಲೇ ನಾವು ಚಂದ ಕೊಯ್ಲು ಮಾಡ್ಕೊಳ್ಬಹುದು. ಈಗ ವಿಟ್ಲ ಸಿಪಿಸಿಆರ್ಐ ಕ್ಯಾಂಪ್ಕೋ ಇವರೊಂದು ಸಹಯೋಗದಲ್ಲಿ ಈ ತರಬೇತಿಯನ್ನ 3 ದಿವಸಗಳ ಕಾಲ ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಇಲ್ಲಿಗೆ ಬಂದಂತಹ ಒಂದು ಶಿಬಿರಾರ್ಥಿಗಳು ಮತ್ತು ಅವರ ಒಂದು ಆಸಕ್ತಿ ಮತ್ತು ಈ ತರಬೇತಿಯ ನಂತರ ಅವರ ಒಂದು ಆತ್ಮವಿಶ್ವಾಸ ಈ ಬಗ್ಗೆ. ಆತ್ಮವಿಶ್ವಾಸ ಇಲ್ಲಿ ಬಂದಂತಹ ಶಿಬಿರಾರ್ಥಿಗಳು ದೃಢ ಸಂಕಲ್ಪವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಮತ್ತೆ ಎಲ್ಲರೂ ಯುವಕರಾಗಿದ್ದಾರೆ, ಉತ್ಸುಕರಾಗಿದ್ದಾರೆ. ಅದು ನಮಗೆ ಭಾರಿ ಸಂತೋಷ ತಂದುಕೊಟ್ಟಿದೆ. ಇಷ್ಟೊಂದು ಜನ ಇದನ್ನು ಮಾಡಲಿಕ್ಕೆ ಈ ಘನವ್ಯಕ್ತಿಗಳಾದಂತಹ ನಮ್ಮ ಕೆಂಪೋ ಸಂಸ್ಥೆಯ ಗೌರವ ಅಧ್ಯಕ್ಷರು ಅವರೆಲ್ಲ ಸಹಕಾರ ಮಾಡಿದರೆ ಶ್ರೀ ಪಡ್ರೆಯವರು ಅವರ ಮೂಲಕನೇ. ಶ್ರೀ ಪಡ್ರೆಯವರು ಇಷ್ಟೊಂದು ಆಂದೋಲನ ಆಗಲಿಕ್ಕೆ ಮೂಲ ಕಾರಣೀಕರ್ತರು ಅವರೇ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಯಾಕೆಂದ್ರೆ ನನಗೆ ಒಂಥರ ಹೀಗೆ ಕಣ್ಣೀರು ಬರ್ತದೆ. ಅಂದರೆ ಆ ಥರ ಒಂದು ಆಲೋಚನೆಯ ತಂದು ಕೃಷಿಕರ ಕಣ್ಣೀರು ಹರಿಸುವ ತಂತ್ರವನ್ನು ಅಡಿಕೆ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಹಮ್ಮಿಕೊಂಡಿದ್ದು ಭಾರೀ ಸಂತೋಷದ ವಿಷಯ, ಪ್ರಶ್ನೆಯೇ ಇಲ್ಲ. ಇದೊಂದು ಆಂದೋಲನ, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಆಸೆ. ಒಂದು ದೋಟಿ ಇದ್ರೆ ಅಷ್ಟು ಕಾನ್ಫಿಡೆನ್ಸ್ ಬರ್ತದೆ, 10,000 ದೋಟಿಗಳು ಬಂದರೆ ಇನ್ನೆಷ್ಟು ಒಂದು ಜಾಗೃತಿ ಮೂಡಬಹುದು ಅಂತ. 10,000 100,000 ಬಂದರೂ ಈಗ ಅವಶ್ಯಕತೆ ಉಂಟು ದೋಟಿಗಳಿದ್ದು, ಉದ್ಯೋಗ ಉಂಟು. ಮತ್ತೆ ಏನೋ ಒಂದು ಉದ್ಯೋಗವನ್ನಾರಿಸಿ ಒಂದು 25,000-30,000 ಅವಲಂಬಿಸಿ ಬೆಂಗಳೂರು ಕಡೆ ಹೋಗ್ತಾರಲ್ಲ ಕೃಷಿಯಿಂದ ವಿಮುಖರಾಗಿ, ಅದು ಹೋಗುವ ತಪ್ಪುತ್ತದೆ. ಕೃಷಿ ಉಳಿತದೆ, ಕೃಷಿ ಪ್ರಪಂಚವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಕಾಲಘಟ್ಟ ಮತ್ತು ಈ ಪಕ್ಕೆ ಒಂದು ಸಮರ್ಥವಾಗಿ ಕೆಲಸ ಮಾಡ್ತದೆ ಅಂತ ನನ್ನ ಒಂದು ಅನಿಸಿಕೆ. ಈಗ ಈ ಲಭ್ಯ ಇರುವಂತಹ ಈ ದೋಟಿಗಳಲ್ಲಿ ಏನಾದರೂ ಇತಿಮಿತಿಗಳಿವೆಯೋ ಅಥವಾ ಅದರಲ್ಲಿ ಏನಾದರೂ ಸುಧಾರಣೆ ಅಗತ್ಯ ಇದೆಯಾ? ಸುಧಾರಣೆಗಳು ಆವಿಷ್ಕಾರಗಳು ನಿರಂತರ ಆಗಲೇಬೇಕಾದದ್ದು ಆಗ್ತದೆ. ಇಲ್ಲಿಗೆ ನಮ್ಮಲ್ಲಿಗೆ ನಾವು ಒಂದು ವ್ಯವಸ್ಥೆಯಲ್ಲಿ ಈಗ ಅದನ್ನು ಆವಿಷ್ಕಾರಗಳನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ಹೇಳಿದ್ದೇವೆ. ಮೊದಲು ಏನು ಅಂದರೆ ಈ ಪಂಪಿನಿಂದ ಮಷಿನಿನಿಂದ ಪೆಟ್ರೋಲ್ ಮಿಷಿನಿಂದ ಮಾಡ್ತಿದ್ವಿ, ಈಗ ಪೆಟ್ರೋಲ್ ಮಿಷಿನಿಗೆ ಮತ್ತೆ ಡಬಲ್ ಖರ್ಚಾಗಿ ಅದನ್ನು ಬ್ಯಾಟ್ರಿ ಚಾಲಿತ ಮಂತು, ಆಮೇಲೆ ಗಟೋರದಿಂದ ಹೊಡೆಯುವಾಗ ಅದನ್ನು ಮಾಡಿದ್ರು ನಿತ್ತಲ್ಲೇ ನಾವು ಆನ್ ಆಫ್ ಮಾಡಲಿಕ್ಕೆ ಅನುಕೂಲವಾದಂಥ ವ್ಯವಸ್ಥೆಯನ್ನು ಅದರಲ್ಲೇ ಕಂಡುಕೊಂಡ್ವಿ. ಈಗ ಅದೆಲ್ಲ ಹಿಂಗೆ ಹೊಸ ಹೊಸ ಆವಿಷ್ಕಾರಗಳು ನಿರಂತರ ಪ್ರತಿಯೊಬ್ಬರಿಗೆ. ಈಗ ಕಲಿತಂಥ ವಿದ್ಯಾರ್ಥಿಗಳಿಗೆ ಯಾರೋ ಒಬ್ಬರು ಅಂದರೆ ಕೌಶಲ್ಯಗಳಿದ್ದರೆ ಅವರು ಮಾಡ್ಬೋದು, ಮತ್ತಿನ್ನ ಅವರಿಗೆ ಯಾವುದೋ ಒಂದು ಆಲೋಚನೆ ಬರ್ಬೋದು, ಇಲ್ಲ ಅಂತಲ್ಲ. ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಇರ್ತದೆ. ಯಾರೂ ದಡ್ಡರಲ್ಲ, ಕಲಿತಾಗ ಬುದ್ಧಿವಂತರಾಗ್ತಾರೆ ಅಷ್ಟೇ. ಆ ಥರ ಬರ್ತದೆ ನನ್ನ ಲೆಕ್ಕ, ಆವಿಷ್ಕಾರಗಳಾಗ್ತವೆ ಅಂತ ನನ್ನ ಭಾವನೆ. ಇನ್ನಷ್ಟು ಇಂಥ ತರಬೇತಿಗಳ ಅವಶ್ಯಕತೆ ಇದೆ, ಬೇರೆ ಬೇರೆ ಊರುಗಳಲ್ಲಿ ಕೂಡ ಆಗಬೇಕು. ಉಂಟು ಇದನ್ನೆಲ್ಲ ಈ ನಮ್ಮ ಶ್ರೀಪಡ್ಡೆಯವರು ಹಾಗೆ ಮಾಡಿದ ಹಾಗೆ, ಮತ್ತು ಈ ಕೆಂಪು ನಮ್ಮ ಇವರು ಯಾರವರು ಕಿಶೋರ್ ಕುಮಾರ ಕೊಡುಗೆಯವರು ಅವರೆಲ್ಲ ಹೀಗೆ ಮಾಡಿದ ಹಾಗೆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬಂದರೆ ಅದಕ್ಕೆ ಸಹಕಾರಗಳನ್ನು ಕೊಟ್ಟರೆ ಈ ಕೃಷಿಕರ ಏನು ಈ ಕೊಯ್ಲೋತ್ತರ ಏನು ಔಷಧಿ ಸಿಂಪರಣೆ ಕೊಯ್ಲೋತ್ತರ ವ್ಯವಸ್ಥೆಯ ಒಂದು ಅನುಕೂಲ ಆಗ್ತದೆ. ಮತ್ತು ಈ ಕೃಷಿಕರ ಕಣ್ಣೀರು ಒರೆಸುವ ಕೆಲಸ ಸಂಸ್ಥೆಗಳಿಂದಲೇ ಆಗಬೇಕು, ಸಹಕಾರಿ ಸಂಘಗಳಿಂದಲೇ ಆಗಬೇಕು ಅಂತ ನಮ್ಮ ಒಂದು ಅಭಿಪ್ರಾಯವೂ ಕೂಡ. ಒಳ್ಳೆಯದು ಆರ್ ಜೆ ಹೆಗಡೆಯವರೇ, ದೋಟಿ ತರಬೇತಿಯನ್ನು ಯುವ ಉತ್ಸಾಹಿ ಯುವಕರಿಗೆ ನೀವು ನೀಡಿದ್ದೀರಿ. ಇದರ ಮೂಲಕ ಒಂದು ಸ್ವ ಉದ್ಯೋಗವನ್ನು ಕೈಗೊಳ್ಳುವಂಥ ಒಂದು ಅವಕಾಶ, ಜೊತೆಗೆ ಅದೇ ಸಮಯದಲ್ಲಿ ರೈತರ ಕಣ್ಣೀರು ಒರೆಸುವಂಥ ಒಂದು ಪ್ರಯತ್ನವನ್ನು ಕೂಡ ನೀವು ಮಾಡಿದ್ದೀರಿ. ತುಂಬ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇನ್ನೋರ್ವ ಉತ್ಸಾಹಿ ಹಿರಿಯರು ಮಾರ್ಗದರ್ಶಕರೂ ಆಗಿರುವ ಮಲೆನಾಡು ಕೃಷಿಕ ಸಂಘ ತೀರ್ಥಹಳ್ಳಿ ಇದರ ಅಧ್ಯಕ್ಷರೂ ಆಗಿರುವ ಕೂಳೂರು ಸತ್ಯನಾರಾಯಣ ಅವರನ್ನು ನಾವು ಮಾತನಾಡಿಸಿದೆವು. ಇವರು ಗೋಣಿಗೊನೆ ಈ ವಿಚಾರವನ್ನು ಶಿಬಿರಾರ್ಥಿಗಳಿಗೆ ಪರಿಚಯಿಸಿದವರು. ಕೂಳೂರು ಸತ್ಯನಾರಾಯಣ ಅವರೇ ನಮಸ್ಕಾರ. ನಮಸ್ಕಾರ. ದೋಟಿ ತರಬೇತಿಯ ಬಗ್ಗೆ ನೀವು ಬಹಳ ಆಸಕ್ತಿಯಿಂದ ಇಲ್ಲಿಗೆ ಬಂದಿದ್ದೀರಿ, ವಿಟ್ಲ ಸಿಪಿಸಿಆರ್ ಅಲ್ಲಿ 3 ದಿವಸದ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಈ ಹಿಂದೆಯೂ ಕೂಡ ಇಂತಹ ಒಂದು ಮರ ಏರುವ ತರಬೇತಿ ಆಗ್ಬೋದು ಅಥವಾ ದೋಟಿಯ ತರಬೇತಿ ಆಗ್ಬೋದು, ಇದರಲ್ಲಿಯೂ ಕೂಡ ನೀವು ಪಾಲ್ಗೊಂಡಂತವರು, 73 ವರ್ಷ ವಯಸ್ಸಿನ ಆಸಕ್ತರು ನೀವು. ಹೇಳಿ, ಇಂಥ ಒಂದು ಹೊಸ ಹೊಸ ಸಂಶೋಧನೆಗಳ ಒಂದು ಅನಿವಾರ್ಯತೆ ಕೃಷಿ ಕ್ಷೇತ್ರಕ್ಕೆ ಹೇಗೆ ಬಂತು ಅಂತ? ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ, ಯಾವುದೇ ಸಮಾಜ, ಯಾವುದೇ ದೇಶದಲ್ಲಿ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅನ್ನುವಂಥದ್ದು ಮಾಮೂಲಿ. ಅದನ್ನು ಬಿಟ್ಟು ನೆಸೆಸಿಟಿ ಬರದೇ ಹೋದರೆ ಮನುಷ್ಯ ಇರ್ಬೋದು, ಸಮಾಜ ಇರ್ಬೋದು, ದೇಶ ಇರ್ಬೋದು, ಐಡಲ್ ಆಗಿರುವಂತಹದ್ದು ಸಹಜ ಕ್ರಿಯೆ. ಆ ದೃಷ್ಟಿನಲ್ಲಿ ಅಡಿಕೆ ಬೆಳೆಗಾರರಿಗೆ ಮರವನ್ನು ಏರಿ ಕೊನೆ ತೆಗೆಯುವಂತಹದನ್ನ ಮಾಡ್ತಾ ಇದ್ರು ಹಿಂದೆ. ಬಹಳ ಸುಲಭವಾಗಿ ಮಾಡ್ತಾ ಇದ್ರು. ನಮಗೆ ಜನಗಳ ಸಂಖ್ಯೆ ಜಾಸ್ತಿ ಇತ್ತು, ಅವರದ್ದು ಜನ ಸಿಗ್ತಿದ್ರು, ಹಾಗಾಗಿ ನಾವು ಯಾರು ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮರ ಹತ್ತಿ ಈಗ ನಮ್ಮ ತಾಲೂಕು ತೀರ್ಥಹಳ್ಳಿ ಇದರಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮನೆಯಲ್ಲೇ ಒಬ್ಬ ಕೆಲಸ ಮಾಡೋನು ಹಿಂದೆ ಈಗ 1-2 ವರ್ಷದ ಹಿಂದೆ ಬಿದ್ದು ಅವನು ಯಾವುದೇ ಕೆಲಸವನ್ನ ಮಾಡೋದಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಹೌದು ಮೃತ, ಏನು ಮಾಡೋಕೆ ಬರಲ್ಲ ಅವನು. ಆದರೆ ಒಂದು ಪ್ರಾಬ್ಲಮ್ ನಮ್ಮಲ್ಲಿ ಏನಿದೆ ಅಂದರೆ ಈ ಕೊನೆಗಾರರಿರ್ಬೋದು ಅಥವಾ ಕೃಷಿ ಕಾರ್ಮಿಕರಿರ್ಬೋದು ಕುಡಿಯುವಂಥ ಅಭ್ಯಾಸ ಜಾಸ್ತಿ ಇದೆ. ಅವನು 2-3 ದಿವಸಕ್ಕೆ ನಮ್ಮ ಮನೆ ಬಾಗಿಲೇ ಬರ್ತಾನೆ. ಇನ್ನೇನು ಮಾಡ್ತೀರಿ, ಕೊಡೋ ಹಾಗಿಲ್ಲ ಬಿಡೋ ಹಾಗಿಲ್ಲ. ಈಗ ನಮ್ಮಲ್ಲಿ ಒಂದು ಪುರಾತನ ಕಾಲದಿಂದನೂ ಒಂದು ಗಾದೆ ಇದೆ, ಅಪಾತ್ರನಿಗೆ ದಾನವನ್ನು ಮಾಡಬೇಡಿ ಅಂತ. ಆದರೆ ಅವನು 1 ವರ್ಷ ನಮ್ಮಲ್ಲಿ ಕೆಲಸ ಮಾಡಿದ್ದಾನೆ, ಅವನಿಗೆ ಕೊಡುವಂಥದ್ದು ನನಗೆ ಗೊತ್ತು. ಅವನು ಹೋಗಿ 100 ರೂಪಾಯಿ ಕೊಡ್ತೀನಿ ಪ್ರತಿ ಸಾರಿ ಬಂದ, ಅದನ್ನ ಹೋಗಿ ಕುಡದೇ ಕುಡಿತಾನೆ ಅನ್ನೋದು ನನಗೂ ಗೊತ್ತು. ಆದರೆ ಅವನ ಪರಿಸ್ಥಿತಿ ನೋಡಿ ನಾವು ಕೊಡ್ತೇವೆ. ಈ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಮಲೆನಾಡಲ್ಲಿ ಇದೆ, ಮಲೆನಾಡಲ್ಲ ಬಹುಶಃ ಅಡಕೆ ಬೆಳೆಗಾರರು ಎಲ್ಲ ಭಾಗದಲ್ಲೂ ಇದೆ. ಇದಕ್ಕೆ ಒಂದು ಹೊಸ ಆಯಾಮವನ್ನು ಕಂಡುಹಿಡಿಯಬೇಕು ಅಂಥೇಳಿ ನಾವು 3 ವರ್ಷದ ಹಿಂದೆ ಕೊನೆಗಾರರ ತರಬೇತಿ ಶಿಬಿರ ಅಂತೇಳಿ ತೀರ್ಥಹಳ್ಳಿಯಿಂದಲೇ ಮಾಡಿದ್ವು. ಒಂದು 34 ಜನಕ್ಕೆ ಟ್ರೈನಿಂಗ್ ಕೊಟ್ಟು, ಆದರೆ ಆ ಟ್ರೈನಿಂಗಲ್ಲಿ ಮಾಮೂಲಿ ಮರವನ್ನು ಏರ್ ಮಾಡುವಂಥ ವ್ಯವಸ್ಥೆ ಇತ್ತು. ಈಗ ಸುಬ್ರಹ್ಮಣ್ಯಂ ಅಂಥೇಳಿ ಅವರು ಹಾಸನದವರು ಒರಿಜಿನಲಿ, ಅವರು ಇದರಲ್ಲಿದ್ದಾರೆ ಇಲ್ಲಿ ಅಮೇರಿಕದಲ್ಲಿ ಇದ್ದು ಫೈಬರ್ ಕಾರ್ಬನ್ ಫೈಬರ್ ದೋಟಿ ಎನ್ನುವಂಥದ್ದನ್ನು ಮಾಡಿದ್ದಾರೆ. ಅಂದರೆ ಅವರೇ ಮಾಡಿದ್ದೋ ಅಥವಾ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಅದು ಇರಬಹುದು. ಯಾಕೆಂದರೆ ನನಗೆ ಗೊತ್ತಿರುವ ಹಾಗೆ ಅದು ಏರೋಪ್ಲೇನಲ್ಲಿ ಭಾಳ ಲೈಟ್ ಗೇಜ್ ಲೈಟ್ ವೆಯ್ಟ್ ಆದ್ದರಿಂದ ಅದನ್ನು ಉಪಯೋಗಿಸು ಜಾಸ್ತಿ ಎನ್ನುವಂಥದ್ದು ಒಂದು ಸ್ವಚ್ಛ ಮಾಡೋದಕ್ಕೂ ಆಗುತ್ತೆ. ಏರೋಪ್ಲೇನಲ್ಲಿ ಕೆಲವು ಭಾಗಗಳನ್ನು ಅದನ್ನು ಉಪಯೋಗಿಸ್ತಾರೆ ಅಂತಲೂ ಇದೆ, ಅದು ನಾನೇನು ಡೆಫಿನೆಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಒಂದು ದೋಟಿ ಸುಮಾರು 70-75 ಅಡಿ ಉದ್ದದ ದೋಟಿ 4.5-5 ಕೆಜಿ ಮಾತ್ರ ತೂಕ ಬರುತ್ತೆ. ಹಾಗಾಗಿ ಅದನ್ನು ಬಳಸಿ ನಾವು ಕೊನೆ ತೆಗೆದಕ್ಕೆ ಈ ಸರಿ ನಾವೊಂದು 34 ಜನಕ್ಕೆ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ನಮಗೆ ಸುಮಾರು 1.75-1 ಲಕ್ಷ ರೂಪಾಯಿ ಖರ್ಚು ಬಂತು. ನಾವು ಅದಕ್ಕೆ ಖರ್ಚಿಗಾಗಿ ನಾವೇನು ಯೋಚನೆ ಮಾಡೋದಿಲ್ಲ, ಹೇಗಾದರೂ ಸಂಘ ಸಮಸ್ಯೆಗಳಿದ್ದಾವೆ ನಾವು ಕೈಯಿಂದ ಹಾಕ್ತೇವೆ ಅದನ್ನು ಮಾಡಿದ್ದೇವೆ. ಆದರೆ ಬಹಳಷ್ಟು ಜನನ ಅಭಿಪ್ರಾಯದಲ್ಲಿ ಅದೊಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಅನ್ನುವಂಥ ಅಭಿಪ್ರಾಯ ಬಂತು. ಈಗ ಇನ್ನೊಂದು ಕಾರ್ಯಕ್ರಮವನ್ನು ಇದೇ ವರ್ಷದಲ್ಲಿ ಸುಮಾರು 3 ತಿಂಗಳಲ್ಲಿ ಮಾಡೋಣ ಅಂತಿದ್ದೇವೆ, ಸ್ಪ್ರೇ ಮಾಡುವಂಥದ್ದು. ಈಗ ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನೋಡಿ. ನಮ್ಮಲ್ಲಿ ಬಹಳಷ್ಟು ಜನ ತೋಟದಲ್ಲಿ ಅಡಿಕೆಯನ್ನು ಕೊಳೆ ಬಂದು ಕಳ್ಕೊತಾರೆ. ಒಂದು ವೇಳೆ ಅದು ಸ್ಪ್ರೇ ಬಂದು ಕರೆಕ್ಟಾಗಿ ಮಾಡ್ಕೊಂಡು ಉಳಿಸ್ಕೊಂಡ್ರು ಅಂದರೆ ಕೊನೆ ತೆಗೆಯೋದಕ್ಕೆ ನಮಗೇನು ಪ್ರಾಬ್ಲಮ್ ಅಲ್ಲ. ಅಕಸ್ಮಾತ್ ಹಣ್ಣಾದರೂ ಈಗೆಲ್ಲ ಬಿದ್ದದ್ದು ಹೆರ್ಕ್ಬೋದು. ಆದರೆ ಸ್ಪ್ರೇ ಮಾಡಿದರೆ ಮಾಡದೇ ಹೋದರೆ 2 ಎಫೆಕ್ಟು. ಒಂದು, ಇಡೀ ಮರನೂ ಸಾಯ್ತದೆ, ಒಂದು ಆ ವರ್ಷದ ಫಸ್ಲು ಹೋಗುತ್ತೆ. ಆ ಎಲ್ಲ ದೃಷ್ಟಿಯಿಂದ ಇದು ನಮ್ಮಲ್ಲಿ ಒಬ್ಬರು ಕುಂಟೊಳ್ಳಿ ದತ್ತಾತ್ರಿ ಅಂತಿದ್ದಾರೆ, ಈ ಅಡಿಕೆ ಸುಲಿಯುವ ಮಿಷನ್ ಅನ್ನು ಕಂಡುಹಿಡಿದರು, ವಿಟೆಕ್ ಇಂಡಸ್ಟ್ರೀಸ್ ಅಂತ. ಅವ್ರ ಮನೆಯಲ್ಲಿ ಸುಮಾರು 120 ಬ್ಯಾರ್ಲು ಒಂದು ಸಾರಿಗೆ ಅವ್ರದ್ದು ಆಗ್ತಿದ್ದಿದ್ದು, ಈ ದೋಟಿನಲ್ಲಿ ಸ್ಪ್ರೇ ಮಾಡೋಕೆ ಶುರು ಮಾಡಿದ ಮೇಲೆ 80 ಬ್ಯಾರ್ಲಿಗೆ ಅವರು ಫಿನಿಶ್ ಮಾಡ್ತಾರೆ. ಹೆಚ್ಚು ಕಮ್ಮಿ 2/3 ಭಾಗ ಉಳಿಯಿತು. ಅದು ಉಳಿದ್ರ ಜೊತೆಗೆ ಅವ್ರು ಹೇಳೋದು ಅದರಲ್ಲಿ ಮಾಡಿದಾಗ ಒಂಚೂರು ಕೊಳೆನೇ ಬರೋದಿಲ್ಲ ಅಂತ. ಯಾಕೆಂದರೆ ಈ ದೋಟಿನಲ್ಲಿ ಕೊನೆಯ ಬುಡದವರೆಗೂ ನಮ್ಮದು ಇದು ಹೋಗುತ್ತೆ, ಯಾವುದು ಔಷಧಿಯನ್ನು ಹೋಗುತ್ತೆ, ಒಳ್ಳೆಯ ಒಳ್ಳೆಯ ವ್ಯವಸ್ಥೆನೆ. ಹಾಗಾಗಿ ಕೊನೆ ದೋಟಿ ಉಂಟಲ್ಲ ಅದು ಇದು. ಇಲ್ಲಿ ನಾನಿವತ್ತು ಬರಲಿಕ್ಕೆ ಮೂಲ ಕಾರಣ ಅಂದರೆ ಮೊನ್ನೆ ನಮ್ಮಲ್ಲಿ ನಡೆದಂಥ ಸಮಾರಂಭದಲ್ಲಿ ಪಡ್ರೆಯವರು ಬಂದಿದ್ದರು ಮತ್ತು ಅವರ ಜೊತೆಯಲ್ಲಿ ಎಂದಿಗೂ ಅವರು ಒಂದು ನಮ್ಮಲ್ಲಿ ಕೊನೆಯ ಹಿಡಿಯೋದು ಅಂತ ಹಿಡಿತವೆ. ಕೊನೆ ಹಿಡಿದಂದರೆ ಗೋಣಿಯನ್ನು ಹಾರಿಸಿ ಅದಕ್ಕೆ ಆ ಗೋಣಿಗೆ ಕೊನೆ ಬೀಳುತ್ತೆ, ಅದನ್ನು ತೆಗೆದು ಒಂದು ಬುಟ್ಟಿಗೆ ಹಾಕ್ತಾರೆ ಅವರು ಆ ಕೊನೆ ಹಿಡಿಯವನೆ. ಹಾಗಾಗಿ ಚೆಲ್ಲಾಪಿಲ್ಲಿಯಾಗಿ ಉದುರು ಎಲ್ಲೆಲ್ಲೇ ಹೋಗಿಬಿಡೋದಿಲ್ಲ, ಹೆರ್ಕು ಕೆಲಸ ಭಾಳ ಕಡಿಮೆ, ಇಲ್ಲ ಅಂತ ಹೇಳೋದಿಲ್ಲ, 4 ಕಾಯಿ ಬೀಳಬಹುದು, ಭಾಳ ಕಡಿಮೆ ಆಗತ್ತೆ. ಆ ದೃಷ್ಟಿಯಿಂದ ಪಡ್ರೆಯವರು ಮೊನ್ನೆ ಬಂದಾಗ ನೀವು ಬನ್ನಿ ಜೊತೆಗೆ ಆ ಕೊನೆ ಹಿಡಿಯವನು ಅಂತ ಹೇಳಿ ಕರ್ಕೊಂಬನ್ನೇನಿದ್ರು ಆ ಕೊನೆ ಹಿಡಿಯನು ಬಂದಿದ್ದಾನೆ, ಅದನ್ನು ಟ್ರೈನಿಂಗ್ ಕೊಟ್ಟಿದ್ದೇವೆ ಭಾಳಷ್ಟು ಜನಕ್ಕೆ. ಆದರೆ ನನಗೊಂದು ಖುಷಿಯಾದದ್ದು ಅಂದರೆ ಇಲ್ಲಿ ಅವನು ಹಿಡಿಯೋದು ನೋಡಿ ಒಂದು 8-10 ಜನ ಆ ಕೊನೆ ಹಿಡಿದರು, 10-20 ಕೊನೆಗಳನ್ನು ಹಿಡಿದಿದ್ದಾರೆ. ಅದು ಆ ಎಂಥೂಸಿಯಾಸಮ್ಮು ಮತ್ತು ಅವರಿಗಿರುವಂತಹ ಆಸಕ್ತಿ ಉಂಟಲ್ಲ ಅದು ಬೇಕು. ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಕೊಕ್ಕೆಯಿಂದ ಈಗ ಫೈಬರ್ ದೋಟಿಯಿಂದ ಕೊಯ್ಲು ಮಾಡಿರುವಂತಹ ಒಂದು ಸಂದರ್ಭದಲ್ಲಿ ಅದು ಇಂತಹ ಸ್ಥಳದಲ್ಲಿ ಬೀಳ್ತದೆ ಅಂತ ನಿರೀಕ್ಷೆ ಮಾಡಬಹುದು ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ? ಮಾಡಬಹುದು. ಕಾರಣ ಇಷ್ಟೇ, ನಾನು ನಮ್ಮನೆಯಲ್ಲಿ ತರಬೇತಿ ಕೊಟ್ಟಾಗ ನಮ್ಮ ಕೊನೆ ಹಿಡಿದರು ಕೇಳಿದೆ ಹೇಗೆ ನಿಮಗೆ ಏನಿಸುತ್ತೆ ಅಂತ. ಅವ್ರು ಹೇಳೋದು ಈ ಹಳೆಯ ಸಾಂಪ್ರದಾಯಿಕವಾಗಿ ಏನು ಕೊನೆ ತೆಗೆಯುವಾಗ ನಮಗೆ ಅಂಕಲ್ ಬೀಳೋದು ಅಂತಾರೆ. ಅಂಕಲ್ ಅಂದರೆ ಇಡೀ ಕೊನೆಯಲ್ಲ, ಅರ್ಧರ್ಧ ಮಾಡಿ ಕತ್ತರಿಸಾಕ್ತಾರೆ. ಆವಾಗ ನಾವು ಹೆಂಗೆ ಹೆಂಗೆ ನೋಡಿದಾಗ ಕೆಲವು ಸಂದರ್ಭದಲ್ಲಿ ಕಣ್ಣಿಗಾಗಲಿ ಮುಖದ ಮೇಲಾಗಲಿ ಬೀಳೋ ಚಾನ್ಸಸ್ಸು ಇರುತ್ತೆ. ಇದು ಸ್ವಲ್ಪ ಅಭ್ಯಾಸ ಮಾಡಿಬಿಟ್ರೆ ಒಂದೇ ಸರಿ ಇಡೀ ಕೊನೆ ಬರುತ್ತೆ, ಅಂಕಲ್ ಬರಲ್ಲ. ಆ ಕೊನೆ ಬರುವ ಆ ಜಾಗದಲ್ಲಿ ನಿಂತಿರ್ತವೆ, ಅದು ಹಿಡಿಯಲಿಕ್ಕೆ ಸುಲಭ ಆಗುತ್ತೆ ಅಂತಾರೆ. ಅದ್ರ ಬಗ್ಗೆ ನಾನು ಅದು ಅಡಿಯಲಿ ಅಂತ ಟಾರ್ಪಲ್ ರೀತಿಯಲ್ಲಿ ಅದು ಹಿಡಿಯುವುದನ್ನು ಕೊನೆ ಗೋಣಿ ಅಂತಾರೆ. ಅದನ್ನ ಹೇಗೆ ಮಾಡ್ತಾರೆ ಅಂದರೆ ಎರಡು ಒಳ್ಳೆ ಈ ಸಕ್ಕರೆ ಚೀಲಗಳು ಅಂತ ಹೇಳ್ತಾರೆ, ನೀವು ನೋಡಿರ್ಬೋದು. ಅದು ಇದ್ದಿದ್ರ ಪೈಕಿನಲ್ಲಿ ಕಟ್ಟಿರುತ್ತೆ, ಅದು ಎರಡನ್ನು ಜಾಯಿಂಟ್ ಮಾಡ್ತಾರೆ. ಜಾಯಿಂಟ್ ಮಾಡಿ ಹುಲಿಗೆಯನ್ನು ಹಾಕಿರ್ತಾರೆ. ಜಾಯಿಂಟ್ ಹುಲಿಗೆ ಮಾತ್ರ ಅಲ್ಲ, ಮಧ್ಯದನ್ನು ಹುಲಿಗೆ ಹಾಕಿರ್ತಾರೆ. ಎಲ್ಲ ಕಡೆಗೆ ಹುಲಿಗೆ ಹಾಕಿ ಆ ಹಿಡಿಯುವಂಥ ಹಿಡ್ಕೊಳ್ಳುವಂಥ ಜಾಗ ಒಂದರ ಚೆಂಡು ಅಂತ ಮಾಡ್ತಾರೆ. ಏನಾರು ಒಳಗಡೆ ಕಟ್ಟೋ ಗ್ರಿಪ್ಪಿಗೆ ಇಟ್ಕೊಂಡಿರ್ತಾರೆ. ಅವನು ಕೊನೆ ಕೆಳಗೆ ಬಂದ ತಕ್ಷಣ ಹಿಂಗೆ ಹಾರಿಸ್ಬಿಡ್ತಾರೆ. ಹಾರಿಸಿದ ತಕ್ಷಣ ನೀವು ಬೆಳಗ್ಗೆ ಬಂದಿರಲ್ಲ ಅನ್ನತ್ತೆ, ಇಲ್ಲ ಅದು ಆ ಕೊನೆಗೆ ಬೀಳುತ್ತೆ. ಅಲ್ಲ ಸರಿ, ಬುಟ್ಟಿ ಇದು ಚೀಲಕ್ಕೆ ಬೀಳುತ್ತೆ. ಚೀಲಕ್ಕೆ ಬಿದ್ದಾಗ ಅದು ಹೆಚ್ಚಿಗೆ ಉದುರಾಗೋದಿಲ್ಲ, ಮುದ್ದೆ ಆಗುತ್ತೆ. ಆ ಮುದ್ದೆ ಆದದ್ದನ್ನು ಇಲ್ಲಿ ಪಟ್ರೆಯವ್ರ ಹತ್ರ ಹೇಳಿದ್ದೆ, ನೀವು ಒಂದು ನಾಲ್ಕು ಮಣ್ಣು ಬುಟ್ಟಿ, ಒಂದು ಎರಡು ಗೊಬ್ಬರದ ಬುಟ್ಟಿ, ಗೊಬ್ಬರದ ಬುಟ್ಟಿ ಅಂದ್ರೆ ಗೊತ್ತಾಯ್ತು ನಿಮಗೆ, ದೊಡ್ಡದು ಬೆತ್ತದ್ದು ತರಿಸಿರಿ ಅಂತ ಅವರು ತರಿಸಿರಲಿಲ್ಲ. ಅವನೇನು ಮಾಡ್ದ, ಆ ಬಿದ್ದಂಥ ಉದುರನ್ನು ಅಲ್ಲ ಉದುರು ಮತ್ತು ಕೊನೆಯನ್ನು ತೆಗೆದು ನೆಲಕ್ಕೆ ಹಾಕ್ತಿದ್ದ. ಅವಾಗ ಪುನಃ ಅದನ್ನ ಹೆರ್ಕ್ಲೇಬೇಕು. ನಮ್ಮಲ್ಲಿ ನಾವು ಹಾಗೆ ಮಾಡಲ್ಲ, ನೇರವಾಗಿ ಗೋಣಿ ತುಂಬಿಸ್ತವೆ. ಗೋಣಿಯಿಂದ ಏನು ಮಾಡ್ತಾರೆ, ನೇರವಾಗಿ ಅದನ್ನು ನಮ್ಮ ವೆಹಿಕಲಿಗೆ ತಗೊಂಡೋಗಿ ಹಾಕ್ತಾರೆ. ಇದು ಅಡಿಕೆಗೆ ಭಾಳ ಸುಲಭ ಆಗುತ್ತೆ. ನಾನು ಈಗಾಗಲೇ ಒಂದು ಮಾತನ್ನು ಹೇಳಿದ್ನಲ್ಲ, ನೆಸೆಸಿಟೀಸ್ ಮದರ್ ಆಫ್ ಇನ್ವೆನ್ಷನ್ ಅಂತೇಳಿ. ಹೊಸ ಹೊಸ ಆವಿಷ್ಕಾರಗಳನ್ನು ನಾವು ಮಾಡದೇ ಹೋದಲ್ಲಿ ವಿಪರೀತ ಖರ್ಚು ಬರುತ್ತೆ, ನಮಗೆ ಬರುವಂಥ ಉತ್ಪತ್ತಿ ಪೂರ್ತಿ ಅದಕ್ಕೆ ಆಗುತ್ತೆ. ಇನ್ನೊಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ಮರ ಹತ್ತಿ ಇಳಿದು ಮಾಡುವಂಥ ಸಂದರ್ಭದಲ್ಲಿ ಆ ಕೊನೆ ತೆಗೆಯುವನಿಗೆ ಶ್ರಮ ಜಾಸ್ತಿ, ಅದ್ರ ಬಗ್ಗೆ ನೋ ಡೌಟ್. ಯಾವಾಗ ಶ್ರಮ ಜಾಸ್ತಿ ಆಗುತ್ತೋ ಅವನು ಕೊನೆಗೆ ಇಳಿದಿಂದ ಮನೆಗಿಂದ ಇಳಿದ ಮೇಲೆ ಮನೆಗೆ ಹೋದನು ಸ್ವಲ್ಪ ಕುಡಿಯುವ ಅಭ್ಯಾಸ ಜಾಸ್ತಿ ಆಗುತ್ತೆ. ಅದು ನ್ಯಾಚುರಲ್, ಅದು ನಾವು ಕೇಳ್ಬೋದು ನೀನು ಯಾಕೆ ಕುಡಿತೀಯ ಅಂತೇಳಿ, ಆದರೆ ಅವನು ಶ್ರಮಕ್ಕೆ ತಕ್ಕನಾಗಿ ಅವನಿಗೆ ಸುಧಾರಿಸ್ಕೊಳಕ್ಕೆ ಆಗಲ್ಲ. ಅಂದ್ರೆ ಮೈಕೈ ನೋವು ಹೋಗ್ಲಿಕ್ಕೆ ಅಂತ ಒಂದು ಅಭಿಪ್ರಾಯ ಇರ್ತದೆ, ಅದು ಪ್ರಾರಂಭದಲ್ಲಿ ಬರುತ್ತೆ, ಅದು ಯಾವಾಗಲೂ ಬಂದದ್ದು ಕಂಟಿನ್ಯೂ ಆಗುತ್ತೆ. ಈಗ ಗುಟುಕ ಒಂದೆರಡು ದಿನ ಈ ಬೋರ್ಡ್ ಸಿಂಪರಣೆಯ ಬಗ್ಗೆ ಹೇಳಿ, ಸಿಂಪರಣೆ ಇದರಿಂದ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಈ ಫೈಬರ್ ದೋಟಿಯಿಂದ? ಫೈಬರ್ ದೋಟಿನಲ್ಲಿ ಸಿಂಪರಣೆ ಹೇಗಾಗುತ್ತೆ ಅಂದ್ರೆ ಎರಡು ರೀತಿಯಿಂದ ಅಲ್ಲಿ ಅನುಕೂಲ ಆಗುತ್ತೆ. ಒಂದು, ಆ ಕೊನೆಯ ಬುಡದವರೆಗೂ ಆ ದೋಟಿ ಹೋಗುತ್ತೆ. ಈಗ ನಾವು ಹಿಂದಿನ ಕ್ರಮದಲ್ಲಿ ಮಾಡುವಾಗ ಅರ್ಧ ಮರದಲ್ಲಿ ಕೂತ್ಕೊಂಡು ಹರಿಸ್ತಿದ್ವಿ, ಅರ್ಧ ಆ ಕಡೆಗೆ ಹೋಗ್ತಿತ್ತು, ಅರ್ಧ ಈ ಕಡೆಗೆ ಹೋಗ್ತಿತ್ತು, ಸ್ವಲ್ಪ ಭಾಗ ಮಾತ್ರ ಕೊನೆಗೆ ಔಷಧಿ ಬೀಳ್ತಿತ್ತು ಬೋರ್ಡು. ಆದರೆ ಇದರಲ್ಲಿ ಹಾಗಾಗಲ್ಲ, ಆ ಕೊನೆ ಬುಡದವರೆಗೆ ಹೋದ್ರಿಂದ ಅದು ಒಂಥರ ಇಬ್ಬನಿ ಬಿದ್ದಾಗ ಬೀಳುತ್ತೆ, ಇಬ್ಬನಿಗಿಂತ ಸ್ವಲ್ಪ ಜಾಸ್ತಿಯಾಗಿ ಮಿಷ್ಟು, ಅವಾಗ ವೇಸ್ಟ್ ಆಗೋದಿಲ್ಲ. ನಾನು ಹೇಳಿದ್ದೆ ನಾನು ಕುಂಟೋಳಿ ದತ್ತಾತ್ರಿ ಅಂತೇಳಿ, ಅವ್ರು ಹೇಳೋ ಪ್ರಕಾರ 120 ಡ್ರಮ್ ಆಗೋಲಿಗೆ 80 ಡ್ರಮ್ ಆಗುತ್ತೆ ಅವರದ್ದು ಇದರಲ್ಲಿ ಮಾಡಿದಾಗ. ಅಷ್ಟು ಮದ್ದಿನಲ್ಲೇ ಪ್ರಮಾಣದಲ್ಲಿಯೂ ಕೂಡ ಉಳಿತಾಯ ಆಗ್ತದೆ ಮತ್ತು ಶ್ರಮದಲ್ಲಿಯೂ ಕೂಡ ಸಾಕಷ್ಟು ಉಳಿತಾಯ. ಒಳ್ಳೆಯದು ಕುಳೂರು ಸತ್ಯನಾರಾಯಣ ಅವರೇ, ನೀವು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್, ಫಾದರೂ ಆಗ್ಬೋದು ಮದರೂ ಕೂಡ ಆಗ್ಬೋದು. ಹಾಗಾಗಿ ಬಹುಶಃ ಇದ್ದಿನ ಒಂದು ಅನಿವಾರ್ಯತೆ ಅಂತಂದ್ರೆ ಸಿಂಪರಣೆ ಮಾಡುವಂತಹದ್ದು ಮತ್ತು ಕೊಯ್ಲು ಮಾಡುವಂತಹದ್ದು, ಅಡಿಕೆಯಲ್ಲಿ ಬಹುಶಃ ಶ್ರಮಿಕರ ಒಂದು ಕೊರತೆ ಸಾಕಷ್ಟು ಕಾಡ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತರಬೇತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆ. ಬಹುಶಃ ಇನ್ನಷ್ಟು ತರಬೇತಿಗಳು ನೀಡಿದ್ರೆ ಊರಿನಾದ್ಯಂತ ಅಂದ್ರೆ ಎಲ್ಲೆಲ್ಲ ಅಡಿಕೆ ಬೆಳೆಗಾರರಿದ್ದಾರೋ ಅಲ್ಲೆಲ್ಲವೂ ಕೂಡ ಈ ಒಂದು ಉಪಯೋಗ ಆಗಬಹುದು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಮಾಡ್ತಾ ಇದೀವಿ. ತುಂಬಾ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತರಬೇತಿ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳಾಗಿ ಭಾಗವಹಿಸಿ ಬಹಳ ಉತ್ಸಾಹದಿಂದ ತಮ್ಮ ಅನುಭವವನ್ನು ಹಂಚಿಕೊಂಡಂಥವರು ಬಂಟ್ವಾಳ ತಾಲೂಕು ಅಗ್ರಹಾರದ ಮರ್ವಿನ್ ಡೇಸಾ. ಮರ್ವಿನ್ ಡೇಸಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಮತ್ತು ಈ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿಗೆ ಹೇಗೆ ನೀವು ಆಯ್ಕೆಯಾಗಿ ಬಂದ್ರಿ ಮತ್ತು ಇಲ್ಲಿ ತರಬೇತಿ ಪಡ್ಕೊಂಡ ನಂತರ ನಿಮ್ಮ ಒಂದು ಅನುಭವ ಏನು? ನಾನು ನನ್ನ ಊರು ಬಂಟ್ವಾಳ ತಾಲೂಕು ಬಂಟ್ವಾಳ ಕಸಬಾ ಗ್ರಾಮ ಅಗ್ರಹಾರ. ನನ್ನ ವಯಸ್ಸು 23. ನಾನು ವಿದ್ಯಾಭ್ಯಾಸದಲ್ಲಿ ಇಂಜಿನಿಯರಿಂಗ್ ಓದಿದ್ದೇನೆ. ನನಗೆ ವಾಟ್ಸಪ್ ಮುಖಾಂತರ ಇಲ್ಲಿ ಕ್ಯಾಂಪ್ಕೋಮ್ ಮತ್ತು ಸಿಪಿಸಿಆರ್ ಸಂಯುಕ್ತ ಆಶ್ರಯದಲ್ಲಿ ದೋಟಿ ಕೊಯ್ಲು ತರಬೇತಿ ಇದೆ ಅಂತ ಗೊತ್ತಾಯಿತು. ಅದರ ಪ್ರಯುಕ್ತ ವಾಟ್ಸಪ್ಪಲ್ಲಿ ಅಪ್ಲಿಕೇಶನ್ಸ್ ಇತ್ತು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಯಾಂಪ್ಕೋ ಶಾಖೆಯಲ್ಲಿ ನಾನು ಅಪ್ಲೈ ಮಾಡಿದೆ. ಕ್ಯಾಂಪ್ಕೋದವರಿಂದ ಕಾಲ್ ಸಹ ಬಂತು. ಹಾಗೆ ಜನವರಿ 10-12 ತನಕ ಟ್ರೈನಿಂಗ್ ಇದೆ, ಅಟೆಂಡ್ ಆಗ್ತೀರಾ ಅಂತ ಕೇಳಿದರು, ಆಗ್ತೇನೆ ಅಂತ ಹೇಳಿದೆ. ನಾನು ಟ್ರೈನಿಂಗ್ ಬರೋದಕ್ಕಿಂತ ಮುಂಚೆ ದೋಟಿ ಕೊಯ್ಲು ಮತ್ತು ಸ್ಪ್ರೇ ಅದರಲ್ಲಿ ನನಗೆ ಅಭ್ಯಾಸ ಇರಲಿಲ್ಲ, ಯಾವ್ದು ಸಹ ಗೊತ್ತಿರಲಿಲ್ಲ ಏನು ಸಹ. ಅಂದ್ರೆ ಮರ ಹತ್ತಿ ಅಭ್ಯಾಸ ಇತ್ತ? ಮರ ಹತ್ತಿ, ತೆಂಗಿನ ಮರ ಹತ್ತಿ ಅಭ್ಯಾಸ ಇತ್ತು, ಅದು ಸಹ ಒಂದು 5 ಮೊದಲು ಕಲಿತದಷ್ಟೇ. ಅಡಿಕೆ ಮರ ಹತ್ತಿ ಅಷ್ಟೊಂದು ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ 3 ತರಬೇತಿಯಲ್ಲಿ ನಮಗೆ ಅಡಿಕೆ ಕೊಯ್ಲು ಮತ್ತು ಸಿಂಪರಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದು. ಈಗ ಬಿದಿರಿನ ಒಂದು ಕೊಕ್ಕೆಯಲ್ಲಿ ಕೊಯ್ಯುವಂತಹದ್ದು ಮತ್ತು ಈ ಒಂದು ಫೈಬರ್ ದೋಟಿಯಲ್ಲಿ ಕೊಯ್ಯುವಂತಹದ್ದು ಅಥವಾ ಸಿಂಪರಣೆ ಮಾಡುವಂತಹದ್ದು ಎಷ್ಟರ ಮಟ್ಟಿಗೆ ಭಿನ್ನವಾಗಿದೆ? ಬಿದಿರಿನ ಕೊಕ್ಕೆಯಲ್ಲಿ ಅಂದ್ರೆ ಅದು ತುಂಬಾ ಭಾರ ಸಹ ಇರ್ತದೆ. ಭಾರ ಒಂದು 8-10 ಅಂತ ಹೇಳ್ತಾರೆ. ಅದು ಒಣ ಮತ್ತು ಹಸಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಇದು ಫೈಬರ್ ದೋಟಿ ಕೇವಲ 3.5 ಇರ್ತದೆ. ಬಿದಿರಿನ ಕೊಕ್ಕೆಯಲ್ಲಿ ಜಾಸ್ತಿ ಅಂದ್ರೆ 30-40 ತನಕ ಮಾತ್ರ ಕೊಯ್ಯಬಹುದು. ಆದ್ರೆ ಇದು ಈಗ ಫೈಬರ್ ದೋಟಿ ನಮ್ಗೆ ಟ್ರೈನಿಂಗ್ ಅಲ್ಲಿ 60 ಇದು ಇತ್ತು, ಆದ್ರೆ ಫೈಬರ್ ದೋಟಿ 90 ತನಕ ಇದೆ. ಹಾಗಾಗಿ ಇದರ ಕೆಲಸ ಸುಲಭ. ನೆಲದಿಂದಲೇ ಎಲ್ಲ ಮರಗಳ ಅಡಿಕೆಯನ್ನು ಕೊಯ್ಯುವ ಈಗ ತಂತ್ರಜ್ಞಾನ ಇದೆ. ಅಂದ್ರೆ ಈಗ ಮರದ ಬುಡದಲ್ಲಿ ನಿಂತು ಕೊಯ್ಯುವಂತಹದ್ದು ಅಥವಾ ಇಲ್ಲಿ ನಿಂತು ದೂರದ ಮರದಿಂದ ಕೊಯ್ಯುವಂತಹದ್ದು? ಅದು ಮರದ ಬುಡದಿಂದಲೇ ನಿಂತು ಕೊಯ್ಯುವಂತದ್ದು. ಕುತ್ತಿಗೆ ನೋವು ಬರುದಿಲ್ಲ? ಕುತ್ತಿಗೆ ನೋವು ಬರುದಿಲ್ಲ. ಅದು ಒಂದು ಕೊಯ್ಯುವ ಸಮಯದಲ್ಲಿ ಮಾತ್ರ ಮೇಲೆ ನೋಡ್ಬೇಕು. ಇನ್ನು ದೋಟಿಯನ್ನು ಶಿಫ್ಟ್ ಮಾಡುವಾಗ ಮೇಲೆ ನೋಡುವ ಅಗತ್ಯ ಇಲ್ಲ ಅಂತ ನಮ್ಗೆ ತರಬೇತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಹಾಗೆ ಅದನ್ನು ಒಂದು ದೋಣಿಯನ್ನು ಇನ್ನೊಂದು ಮರದ ತುದಿಗೆ ಸಿಕ್ಕಿಸಿ ಆರಾಮವಾಗಿ ಒಂದು ಕೈಯಲ್ಲಿ ನೆಲ ನೋಡಿಕೊಂಡು ಹೋಗುವ ರೀತಿಯಲ್ಲಿ ನಮಗೆ ತರಬೇತಿ ಮಾಡಿದ್ದಾರೆ. ಹಾಗಾಗಿ ಇಡೀ ದಿನ ಮೇಲೆ ನೋಡಿ ನೋಡ್ಬೇಕಂತಿಲ್ಲ, ಹಾಗೆ ಕುತ್ತಿಗೆ ನೋವು ಬರುವ ಸಂಭವ ಇಲ್ಲ. ಪ್ರತಿ ಸರಿಯೂ ಕೂಡ ಇದನ್ನು ಉದ್ದ ಹೆಚ್ಚು ಕಮ್ಮಿ ಮಾಡುವಂತಹ ಒಂದು ಅಗತ್ಯವೂ ಕೂಡ ಇರುವುದಿಲ್ಲ, ಮೇಲಿಂದ ಮಾತ್ರ ಅಲ್ಲಿಂದ ಅಲ್ಲಿಂದ ತಿಳಿಸಬಹುದು. ಹೌದು, ಈಗ ತೋಟ ಅಂದ್ರೆ ಸಾಧಾರಣ ಒಂದೇ ಲೆಕ್ಕ ಇರ್ತದೆ. ಕೆಲವು ತೋಟದಲ್ಲಿ ಹೆಚ್ಚು ಕಡಿಮೆ ಇರ್ತದೆ, ಎಡೆ ಸಸಿಗಳಿದ್ದಲ್ಲಿ. ಅಂತ ಸಮಯದಲ್ಲಿ ನಾವು ಒಂದೇ ಎತ್ತರ ಇರುವ ಮರಗಳ ಗೊನೆಗಳನ್ನು ಒಟ್ಟಿಗೆ ಕೊಯ್ದ್ರೆ ಮತ್ತೆ ಒಂದೇ ಸಲ ದೋಟಿಯನ್ನು ಕೆಳಗೆ ಮಾಡಿದ್ರೆ ತಗ್ಗಿಸಿದ್ರೆ ಉಳಿದ ಮರಗಳ ಎಲ್ಲ ಗೊನೆಗಳನ್ನು ಕೊಯ್ಯಲು ಸುಲಭ ಆಗುತ್ತದೆ. ಈ ಕೊಯ್ಯುವ ವಿಧಾನದ ಬಗ್ಗೆ ಹೇಳಿಕ್ಕಾದ್ರೆ ತುದಿಯಲ್ಲಿ ಒಂದು ಕತ್ತಿ ಇರ್ತದೆ, ಕತ್ತಿಯಿಂದ ಈ ಗೊನೆಯನ್ನು ನೀವು ಕಟ್ ಮಾಡಿ ಕೊಯ್ಯಬೇಕಾಗ್ತದೆ. ಅದು ಪೂರ್ತಿ ಗೊನೆ ಸಿಗ್ತದೆ ಕೊಯ್ಲಿಕ್ಕೆ ಅಥವಾ ಅದರಲ್ಲಿ ಏನಾದರೂ ಪಾರ್ಟ್ ಮಾಡಿ ಪಾರ್ಟ್ ವೈ ಮಾಡಬೇಕಾ? ಪೂರ್ತಿ ಗೊನೆ ಸಿಗ್ತದೆ. ಅಡಿಕೆ ತುಂಬಾ ಇದ್ರೆ ಸ್ವಲ್ಪ ಕತ್ತಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅದರಲ್ಲಿ ಸ್ವಲ್ಪ ಸ್ವಲ್ಪ ಭಾಗಗಳನ್ನಾಗಿ ಮಾಡಿ ಸ್ವಲ್ಪ ಸ್ವಲ್ಪ ಅಡಿಕೆಯನ್ನು ತೆಗೆದು ಆಗ ಜಾಗ ಮಾಡಿ ಕೊಟ್ಟು ನಂತರ ಇಡೀ ಗೊನೆಗೆ ಕತ್ತಿಯನ್ನು ಹಾಕಬಹುದು. ಈಗ ಎಳೆಯ ಗೊನೆಗಳಿಗೆ ಪೆಟ್ಟಾಗುವಂತಹದ್ದು ಅಥವಾ ಸಿಂಗಾರಕ್ಕೆ ಪೆಟ್ಟಾಗುವಂತದ್ದು ಅಂತ ಸಮಸ್ಯೆ ಏನಾದ್ರೂ ಬರ್ತದೆ, ಅದು ಆಗದ ಹಾಗೆ ಹೇಗೆ ನೋಡಬಹುದು? ಅಂತ ಸಮಸ್ಯೆ ಏನು ಬರುವುದಿಲ್ಲ. ಅಂದ್ರೆ ನಮ್ಮ ದೃಷ್ಟಿ ಸರಿ ಇದ್ದರೆ, 40 ಅಥವಾ 50 ದೂರದವರೆಗೂ ನಿಮ್ಮ ದೃಷ್ಟಿ ಸರಿ ಇರಬೇಕು. 60 ತನಕ ಕಾಣ್ತದೆ, ಯುವಕರಲ್ಲಿ ಖಂಡಿತವಾಗಿ ಕಾಣಲಲ್ಲಿ ಬೇಕು. 45-50 ವರ್ಷದ ನಂತರ ಆಗ್ಲಿಕ್ಕಿಲ್ಲ, ಆಗ್ತದೆ. ಕೆಲವರಿಗೆ ಪ್ರಾಯ ಆದ್ರೂ ಸಹ ದೃಷ್ಟಿ ಸರಿಯಾಗಿರ್ತದೆ. ಹಾಗಾಗಿ ಮತ್ತೆ ಟೆಕ್ನಿಕ್ಸ್ ಇದೆ. ನಾವು ಸುಮ್ಮನೆ ಎತ್ತರಿಸಿದ್ರೆ ಅದು ಮೇಲಿನ ಸಿಂಗಾರಕ್ಕೆ ಬೀಳುವ ಚಾನ್ಸಸ್ ಇದೆ, ದೋಟಿಯನ್ನು ಎತ್ತರಿಸಿದ್ರೆ. ಅದರ ಬದಲಾಗಿ ನಮ್ಗೆ ಗೊತ್ತಿರೋ ಟೆಕ್ನಿಕಲ್ಲೇ ಎಷ್ಟು ಬೇಕೋ ಅಷ್ಟೇ ಎತ್ತರಕ್ಕೆ ಏರಿಸಿ ಅದ ಕೊಕ್ಕೆಯನ್ನು ಅದರ ಕತ್ತಿಯನ್ನು ಸಿಕ್ಕಿಸಿ ಎಳೆದ್ರೆ ನಮ್ಗೆ ಬೇಕಾದ ಗೊನೆಯನ್ನೇ ಹಾರ್ವೆಸ್ಟ್ ಮಾಡಬಹುದು, ತೆಗಿಬಹುದು. ಈಗ ನೆಲದಿಂದಲೇ ನಿಂತುಕೊಂಡು ನೀವು 30-40 ಅಂತ ಒಂದು ಅಂದಾಜು ಮಾಡ್ಲಿಕ್ಕೆ ಆಗ್ತದ? ಅಂದಾಜು ಮಾಡ್ಬೇಕಂತ ಅಗತ್ಯ ಸಹ ಇಲ್ಲ. ನಾವು ಒಂದೊಂದೇ ಅದು ದೋಟಿ ಒಂದರ ಒಳಗೆ ಒಂದು ಕಂಪಾರ್ಟ್ಮೆಂಟ್ ತರ ಇದೆ. ನಾವು ಮೇಲೆ ಒಂದೊಂದು ಸ್ಟೆಪ್ ಅನ್ನು ಮೇಲೆ ಮೇಲೆ ಮಾಡ್ತಾ ಹೋಗುವಾಗ ಅದು ನಮ್ಗೆ ಅಂದಾಜು ಸಿಗ್ತದೆ. ಅಗತ್ಯ ಇದ್ರೆ ಮಾತ್ರ ಇಳ್ಕೊಂಡ್ರೆ ಹೌದು. ಒಂದ್ಸಲ ಎಟಕದಿದ್ರೆ ಹೆಚ್ಚು ಕಡಿಮೆ ಅಲ್ಲೇ ಮಾಡಬಹುದು, ಅದೇ ಸಮಯಕ್ಕೆ ಮಾಡಬಹುದು. ದೋಟಿ ನೇರ ಇರುವಾಗಲೇ ಮಾಡಬಹುದು. ಅಂದ್ರೆ ದೋಟಿಯ ಎತ್ತರ ಒಂದೊಂದು ತುಂಡಿನ ಎತ್ತರ ಕೇವಲ 7 ಇರ್ಬೋದು, 6-7 ಇರ್ಬೋದು. 7 ನಮಗೆ ಕೈಗೆ ಎಟಕ್ತದೆ. ಹಾಗೆ ಎತ್ತರಿಸುವಾಗ ಮತ್ತು ತಗ್ಗಿಸುವಾಗ ಪದೇ ಪದೇ ದೋಟಿಯನ್ನು ಅಡ್ಡ ಹಾಕುವ ಅಗತ್ಯ ಇಲ್ಲ. ಈಗ ಒಂದು ಸ್ವಯಂ ರಕ್ಷಣೆ ಹೇಗೆ ಅಂತ ಅಂದ್ರೆ, ಈಗ ಕೊಯ್ದು ಮಾಡಿದಂತಹ ಸಂದರ್ಭದಲ್ಲಿ ತಲೆಗೆ ಬೀಳುವಂತಹದ್ದು ಆಗ್ಬಹುದು ಅಥವಾ ದೇಹಕ್ಕೆ ಏನಾದ್ರೂ ಅಪಾಯ ಆಗುವಂತ ಒಂದು ಸಂದರ್ಭ ಉಂಟಾ? ಅಂತಹ ಸಂದರ್ಭ ಇಲ್ಲ. ಅಂತಹ ಸಂದರ್ಭ ಮೊದಲು ಕಲಿಯುವ ಹಂತದಲ್ಲಿ ಇರಬಹುದು, ಜಾಗ್ರತೆ ಅಗತ್ಯ. ಎಲ್ಲ ಪ್ರೊಟೆಕ್ಷನ್ ಪ್ರಾಥಮಿಕ ಹಂತದಲ್ಲಿ ಮಾಡುವುದು ಒಳ್ಳೆಯದು. ನಮ್ಗೆ ತರಬೇತಿಯಲ್ಲಿ ಹೆಲ್ಮೆಟ್ ಕೊಟ್ಟಿದ್ದಾರೆ, ಫುಲ್ ಕೈ ಡ್ರೆಸ್ ಸಹ ಹಾಕ್ಲಿಕ್ಕೆ ಹೇಳಿದ್ದಾರೆ. ಒಂದ್ ವೇಳೆ ತಪ್ಪಿ ಏನಾದ್ರು ಕಣಜದ ಉಳ್ಳದ ಅಟ್ಯಾಕ್ ಎಲ್ಲ ಆದ್ರೆ, ಮರದಲ್ಲಿ ಇದ್ರೆ, ಒಂದು ವೇಳೆ ಕೈಗೆ ಗ್ಲೌಸ್ ಹಾಕಿದ್ರೆ, ಹಾಗೆ ಮೈಯನ್ನು ರಕ್ಷಿಸಿಕೊಂಡ್ರೆ, ಕಣ್ಣಿನ ರಕ್ಷಣೆಗೆ ಏನ್ ಮಾಡ್ಬೋದು? ಕಣ್ಣಿನ ರಕ್ಷಣೆಗೆ ಗಾಗಲ್ಸ್ ಹಾಕ್ಬಹುದು. ಮೇಲಿಂದ ಕೊಯ್ಯುವಾಗ ಕಸ ಎಲ್ಲ ಬೀಳೋ ಚಾನ್ಸ್ ಇರ್ತದೆ, ಗಾಗಲ್ಸ್ ಹಾಕಿದ್ರೆ ಏನು ಇದಿಲ್ಲ. ಹಾಗೆ ಹೆಲ್ಮೆಟ್ ಅಲ್ಲಿ ಸಹ ಬರ್ತದೆ ಕಣ್ಣಿನ ಇದಕ್ಕೆ. ಆಮೇಲೆ ಕೊಕ್ಕಿಯ ಮೂಲಕ ನೇರವಾಗಿ ಅದು ಜಾರಿಕೊಂಡು ಬರುವ ಸಾಧ್ಯತೆ ಇರ್ತದ? ಅದು ಜಾರುವ ಸಂಭವ ತುಂಬಾ ಕಡಿಮೆ. ನಾವು ಟ್ರೈನಿಂಗ್ ಅಲ್ಲಿ ಮಾಡುವಾಗ ತುಂಬಾ ಗೊನೆ ಕೊಯ್ದಿದ್ದೇವೆ, ಹಾಗೆ ಒಂದು ಸಹ ಗೊನೆ ಹಾಗೆ ಬರಲಿಲ್ಲ. ಜಾಗ್ರತೆ ಬೇಕು ಅಷ್ಟೇ. ತೆಗೆದ ತಕ್ಷಣ ದೋಟಿಯನ್ನು ಎತ್ತರಿಸುವ ಮೂಲಕ, ಅದು ದೋಟಿಯ ಮೂಲಕ ಬರದಂತೆ ತಡೆಯಬಹುದು, ಸಂಪರ್ಕದಿಂದ ದೂರ ತರಬಹುದು. ಈಗ ಒಂದು ಸರಿ, ಈಗ 3 ದಿವಸದ ತರಬೇತಿಯನ್ನು ನೀವು ಪಡ್ಕೊಂಡಿದ್ರಿ, ಇದರ ನಂತರದ ಹಂತದಲ್ಲಿ ನಿಮಗೆ ಏನ್ ಅನಿಸ್ತಾ ಇದೆ ಇವಾಗ? ನಾನು ಮೊದಲೇ ಹೇಳಿದಾಗೆ ಈ ತರಬೇತಿ ಅಟೆಂಡ್ ಆಗುವ ಮೊದಲು ನನಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಈಗ 3 ದಿನ ತರಬೇತಿ ಅಟೆಂಡ್ ಆದ ನಂತರ ಬಹಳಷ್ಟು ಕಲಿತಿದ್ದೇನೆ. ಈ ತರಬೇತಿ ಆದ ನಂತರ ನಮ್ಮ ಮನೆಯಲ್ಲೂ ಕೃಷಿ ಇದೆ, ಹಾಗೆ ಈ ಕೃಷಿಯನ್ನು, ಈ ದೋಟಿ ಕೊಯ್ಲನ್ನು ಮುಂದುವರಿಸುವ ಆಲೋಚನೆ ಸಹ ಇದೆ. ಈ ದೋಟಿ ಕೊಯ್ಲು ಹಾಗೂ ಸಿಂಪರಣೆಗೆ ಅನುಭವಿ ಕಾರ್ಮಿಕರ ಕೊರತೆಯೂ ಇದೆ. ಅದನ್ನು ನೀಗಿಸಲು ನಮ್ಮ ಉದ್ಯೋಗ ಕೂಡ ಸ್ವಉದ್ಯೋಗ ಮಾಡಲಿಕ್ಕೆ ಆಗುತ್ತೆ. ಊರಲ್ಲಿ ಇದ್ದುಕೊಂಡು ಒಂದು ಉತ್ತಮ ಆದಾಯ ಸಹ ಗಳಿಸಲಿಕ್ಕೆ ಸಾಧ್ಯವಾಗಿದೆ. ಈಗ ಕೊಕ್ಕೆಯಿಂದ ಅಂದ್ರೆ ಈಗ ಬಿದಿರಿನ ಕೊಕ್ಕೆಯಿಂದ ಕೊಯ್ಯುವಂತಹದ್ದು ಮತ್ತು ಈ ಒಂದು ದೋಟಿಯಿಂದ ಕೊಯ್ಯುವಂತಹದ್ದು ಯಾವುದು ಸುಲಭ ಅಂತ ಅನಿಸ್ತದೆ ನಿಮಗೆ? ದೋಟಿ ಕೊಯ್ಲು ಸುಲಭ ಅಂತ ಅನಿಸ್ತದೆ. ಅಂದ್ರೆ ಬಿದಿರಿನ ಕೊಕ್ಕೆ ಕೆಲವು ಸಮಯ ಭಾರ ಸಹ ಇರ್ತದೆ, ಮತ್ತೆ ಈಗ ತುಂಬಾ ಬಿದಿರಿನ ಕೊಕ್ಕೆ ಸಹ ಸಿಗುವುದಿಲ್ಲ. ಒಂದ್ಸಲ ಮುರಿದ್ರೆ ಹೊಸ ಹೌದು. ಇದನ್ನು 7 ಫೀಟ್ ಇರುವ ಕಾರಣ ಬೈಕ್ ಅಲ್ಲಿ ಆರಾಮಾಗಿ ಕೊಂಡೋಗ್ಬಹುದು, ಎಷ್ಟು ದೂರ ಸಹ ಕೊಂಡೋಗ್ಬಹುದು. ಒಳ್ಳೇದು ಮರ್ವಿನ್ ದೇಸ್ ಅವರೇ, ನಮಸ್ಕಾರ. ನಮಸ್ಕಾರ. ಇನ್ನೋರ್ವ ಶಿಬಿರಾರ್ಥಿ ಸುಳ್ಯ ತಾಲೂಕು ಐವರ್ನಾಡು ಗ್ರಾಮದ ವಚನ್ ಕುಮಾರ್ ಅವರು. ವಚನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ದೋಟಿಯಲ್ಲಿ ಕೊಯ್ಲು ಮಾಡುವಂತಹದ್ದು ಮತ್ತು ಅಡಿಕೆಗೆ ಸಿಂಪರಣೆ ಮಾಡುವಂತಹದ್ದು, ಇದರ ಒಂದು ತರಬೇತಿಯನ್ನು ನೀವು ಪಡ್ಕೊಂಡಿದ್ರಿ, ನಿಮ್ಮ ಹಿನ್ನೆಲೆ ಮತ್ತು ಈ ತರಬೇತಿಯಲ್ಲಿ ಏನೇನು ಕಲ್ತ್ರಿ, ನಿಮಗೆ ಯಾವ ರೀತಿ ಕಾನ್ಫಿಡೆನ್ಸ್ ಬಂದಿದೆ ಅಂತ? ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವನು, ಹಾಗೂ ನನ್ನ ಎಜುಕೇಶನ್ ಡಿಪ್ಲೊಮಾ ಆಗಿದೆ, ಹಾಗೂ ಡಿಪ್ಲೊಮಾ ಮುಗಿಸಿ ನಾನು ಬೆಂಗಳೂರಲ್ಲಿ ಒಂದು 2.5 ವರ್ಷ ಕೆಲಸ ಮಾಡಿದ್ದೇನೆ. ಅದು ಮುಗಿಸಿ ನಾನು ಈಗ 2 ವರ್ಷದಿಂದ ಇತ್ತೀಚೆಗೆ ಕೃಷಿಯಲ್ಲಿ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ. ಈಗ ಕೃಷಿಯಲ್ಲಿ ನಾವು ಕೃಷಿ ಮಾಡ್ತಿರ್ಬೇಕಾದ್ರೆ ಕೃಷಿಯಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅಂತೆಲ್ಲ ಗೊತ್ತಾಗ್ತಾ ಉಂಟು. ಅಂದ್ರೆ ಕಾರ್ಮಿಕರ ಕೊರತೆ ಆಗಿದೆ, ಮತ್ತೆ ಮಳೆಗಾಲದಲ್ಲಿ ಮದ್ದು ಬಿಡ್ಲಿಕ್ಕೆ ಕೊಯ್ಲಿನ ಟೈಮಲ್ಲಿ ಕೊಯ್ಲು ಮಾಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಇದು ಯೂಟ್ಯೂಬ್ ಅಲ್ಲೆಲ್ಲ ಇದು ಕಾರ್ಬನ್ ಡೋಟಿಯ ಉಪಯೋಗ ಅದರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ತುಂಬಾ ಇಂಟ್ರೆಸ್ಟ್ ಇತ್ತು, ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳುವ ಒಂದು ಆಸಕ್ತಿ ಕೂಡ ಇತ್ತು. ಹಾಗೆ ಇರ್ಬೇಕಾದ್ರೆ ಇದು ನಮ್ಮ ಕೆಂಕೋದವರ ವತಿಯಿಂದ ಒಂದು ತರಬೇತಿ ಕಾರ್ಯಕ್ರಮ ಇದೆ ಅಂತ ಗೊತ್ತಾಯ್ತು. ಹಾಗೆ ನಾನು ಅದಕ್ಕೆ ಅಪ್ಲೈ ಮಾಡಿದ್ದೆ. ಹಾಗೆ ಅವರು ಕಾಲ್ ಮಾಡಿದ್ರು ಇಂಟ್ರೆಸ್ಟ್ ಇದ್ರೆ ಬರ್ಬೋದು ಅಂತೇಳಿ. ಹಾಗೆ ನಾನು ಬಂದಿದ್ದೇನೆ, ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಸುಮಾರು ಮಾಹಿತಿಗಳು ಸಿಕ್ಕಿದೆ. ಈಗ ಸಾಂಪ್ರದಾಯಿಕವಾಗಿ ಮರ ಹತ್ತಿ ಸಿಂಪರಣೆ ಮಾಡುವುದಕ್ಕೂ ಈ ದೋಟಿಯಿಂದ ಸಿಂಪರಣೆ ಮಾಡುವುದಕ್ಕೂ ಏನ್ ವ್ಯತ್ಯಾಸ ಇದೆ? ಸಾಂಪ್ರದಾಯಿಕವಾಗಿ ಮರ ಹತ್ತಿ ಮಾಡುವಾಗ ಮಳೆಗಾಲದಲ್ಲಿ ಅಂದ್ರೆ ಈ ಜಾಸ್ತಿ ಜಾರುವ ಸಾಧ್ಯತೆ ಇರ್ತದೆ. ಹಾಗೂ ಈಗೆಲ್ಲ ತುಂಬಾ ಉದ್ದದ ದೋಟಿ ಕೂಡ ಅವರೇ ಯೂಸ್ ಮಾಡ್ತಾರೆ. ಅಂದ್ರೆ ಒಂದು ಕಡೆ ಕೂತು ಒಂದು 10-15 ಫೀಟ್ ದೂರಕ್ಕೆ ಮದ್ದು ಸಿಂಪಡಣೆ ಮಾಡ್ತಾರೆ. ಅದು ಸರಿಯಾಗಿ ಅವರಿಗೆ ಕಾಣ್ತದೆ ಅಂತ ಹೇಳೋ ಭರವಸೆ ನನಗೆ ಇಲ್ಲ. ಆದ್ದರಿಂದ ರೋಗ ಮತ್ತೆ ಮತ್ತೆ ಉಲ್ಬಣವಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಅದರಲ್ಲಿ. ಅದೇ ರೀತಿ ಈ ನಮ್ಮ ಕಾರ್ಬನ್ ಫೈಬರ್ ದೋಟಿಯಲ್ಲಿ ಮರದ ಬುಡದ ತನಕ ಇದು ಗೊಂಚಲಿನ ತನಕ ಅದರ ಅದು ಇದು ಸಿಂಪಡಣೆ ಸ್ಪ್ರೇ ಸಾಧ್ಯವಾಗುವ ಕಾರಣ 99% ಇದು ರೋಗದ ನಿವಾರಣೆ ಸಾಧ್ಯ ಅಂತ ನಾನು ಭಾವಿಸ್ತಿದ್ದೇನೆ. ಈಗ ಮದ್ದಿನ ಪ್ರಮಾಣ ಕಡಿಮೆ ಸಾಕಾಗ್ತದೆ ಇದರಲ್ಲಿ? ಮದ್ದಿನ ಪ್ರಮಾಣ ತುಂಬಾ ಕಡಿಮೆ ಸಾಕಾಗ್ತದೆ. ಸಾಂಪ್ರದಾಯಿಕವಾಗಿ ಮದ್ದು ಬಿಡಬೇಕಾದ್ರೆ ಮದ್ದು ಬಿಡೋದು ಜಾಸ್ತಿ ಪೋಲಾಗ್ತಾ ಇರ್ತದೆ ಮದ್ದು. ಅಂದ್ರೆ ಇದರಲ್ಲಿ ಗೊಣೆಗೆ ತಾಗುವ ಕಾರಣ ಮತ್ತು ಸಿಂಪಡಣೆ ನಾಜಲ್ ಅಲ್ಲಿ ವ್ಯತ್ಯಾಸ ಇರುವ ಕಾರಣ ಚೆನ್ನಾಗಿ ಮದ್ದು ಸಿಂಪಡಣೆ ಆಗಿ ಕಡಿಮೆ ಸಿಂಪಡಣೆ ಸಾಕಾಗ್ತದೆ. ಅದಕ್ಕೆ ಸ್ಪ್ರೇ ಆಗದೇ ಇರುವ ಸಮಯದಲ್ಲಿ ಅದನ್ನು ಆಫ್ ಮಾಡ್ಕೊಳ್ಬಹುದಾ? ಹೇಗೆ ಇದರಲ್ಲಿ ಆ ವಿಧಾನ ಕೂಡ ಇದೆ, ಸ್ಪ್ರೇ ಬೇಡದ ಸಮಯದಲ್ಲಿ ಆಫ್ ಮಾಡುವ ವಿಧಾನ ಕೂಡ ಇದೆ. ಇದರಲ್ಲಿ ತುಂಬಾ ಸುಲಭವಾಗಿ ಆಫ್ ಮಾಡ್ಲಿಕ್ಕೂ ಆಗ್ತದೆ ಇದರಲ್ಲಿ. ಆಮೇಲೆ ಈಗ ಈ ದೋಟಿಯನ್ನ ತೋಟದ ಒಳಗಡೆ ಸಾಗಿಸುವಂತಹ ಸಂದರ್ಭದಲ್ಲಿ ಕರೆಂಟ್ ಅಥವಾ ವಿದ್ಯುತ್ತಿನ ಲೈನ್ಗಳು ಕೂಡ ಹೋಗುವ ಸಾಧ್ಯತೆ ಇರ್ತದೆ, ಆವಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ? ಅದೇ ಈ ಕಾರ್ಬನ್ ಫೈಬರ್ ದೋಟಿ ಈ ಹೆಚ್ ಟಿ ಲೈನ್ ಇರುವಲ್ಲಿ ಅಪಾಯಕಾರಿ, ಎಲ್ ಟಿ ಲೈನ್ ತೋಟದ ಒಳಗಡೆ ಇರುವ ಸರ್ವಿಸ್ ಲೈನ್ಗಳಲ್ಲಿ ಅಷ್ಟೊಂದು ಅಪಾಯಕಾರಿ ಇಲ್ಲ ಅಂತ ಹೇಳ್ತಾರೆ. ಈಗ ಅದಕ್ಕೂ ಹಿಡಿಕೆ ಇರುವಲ್ಲಿ ಫೈಬರ್ನ ಅಳವಡಿಕೆ ಸಾಧ್ಯ ಇದೆ ಅದರಲ್ಲಿ, ಆದ್ದರಿಂದ ಕರೆಂಟಿನ ಅವಘಡ ತುಂಬಾ ಕಡಿಮೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಈಗ 3 ದಿವಸಗಳ ತರಬೇತಿಯ ನಂತರ ನಿಮ್ಮ ಒಂದು ಸ್ಥಿತಿ, ಇದರಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಧೈರ್ಯ ಬಂದಿದೆ? ಅಂದ್ರೆ ಒಂದು ಕಾರ್ಬನ್ ಫೈಬರ್ ದೋಟಿಯಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಮತ್ತೆ ಯಾವ ರೀತಿ ಇದು ಗೊಣೆ ಕೊಯ್ಲು ಮಾಡ್ಲಿಕ್ಕೆ ಯಾವ ರೀತಿಯ ಕತ್ತಿಯನ್ನು ಉಪಯೋಗ ಮಾಡಿದ್ರೆ ಒಳ್ಳೇದಾಗ್ತದೆ, ಗೊಣೆ ಬೇರೆ ಯಾವುದೇ ಗೊಣೆಗಳಿಗೆ ತಾಗದೆ ಯಾವ ರೀತಿ ತೆಗಿಬೇಕು ಮತ್ತೆ ಮದ್ದು ಸಿಂಪಡಣೆ ಮಾಡುವಾಗ ಯಾವ ರೀತಿ ಮದ್ದು ಸಿಂಪಡಣೆ ಮಾಡಬೇಕು ಅಂತ ಹೇಳೋದನ್ನೆಲ್ಲ ಕಲಿಸಿಕೊಟ್ಟಿದ್ದಾರೆ. ಈ ಕತ್ತಿಯ 2 ಸೈಡ್ ಕೂಡ ಶಾರ್ಪ್ ಇರ್ತದ? ಇಲ್ಲ, ಕತ್ತಿಯ 1 ಸೈಡ್ ಮಾತ್ರ ಶಾರ್ಪ್ ಇರ್ತದೆ, ದೂಡ್ಲಿಕ್ಕೆ ಇಲ್ಲ, ಕೊಯ್ಯೋದು ಮಾತ್ರ. ಹೇಳಿ, ತರಬೇತಿಯ ನಂತರ ಇದನ್ನ ಒಂದು ಸ್ವ ಉದ್ಯೋಗವಾಗಿ ಕೈಗೊಳ್ಳುವ ಒಂದು ಆಸಕ್ತಿ ಇದೆಯೋ ಅಥವಾ ಒಂದು ಅವಕಾಶ ಇದೆಯಾ? ಇದು ತರಬೇತಿಯ ನಂತರ ಸ್ವ ಉದ್ಯೋಗ ಮಾಡುವ ಆಸಕ್ತಿ ಇದೆ, ಅವಕಾಶ ಕೂಡ ಇದೆ ನನಗೆ, ಅದನ್ನು ಮುಂದುವರಿಸಬೇಕು ಅಂತ ನಾನು ಅನ್ಕೊಂಡಿದ್ದೇನೆ. ಒಳ್ಳೇದು ವಚನ್ ಕುಮಾರ್ ಅವರೇ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಕಾರ್ಬನ್ ಫೈಬರ್ ದೋಟಿ ಕೊಯ್ಲು ಮತ್ತು ಮದ್ದು ಸಿಂಪರಣೆಯಲ್ಲಿ ಪಡೆದಿರುವಂತಹ ತರಬೇತಿ ಉತ್ಸಾಹಿ ಯುವಕರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಇದು ಅಡಿಕೆ ಬೆಳೆಗಾರರಿಗೂ ಹೊಸ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಅಡಿಕೆ ಸಿಂಪರಣೆ ಮತ್ತು ಕೊಯ್ಲಿನ ಸಮಸ್ಯೆಗೆ ಉತ್ತರ ರೂಪವಾಗಿ ಕೌಶಲ್ಯ ಪಡೆ ಕಾರ್ಯಪ್ರವೃತ್ತವಾದರೆ ಮುಂಬರುವ ದಿವಸಗಳಲ್ಲಿ ಅಡಿಕೆ ಕೃಷಿ ಮುಂದುವರಿಯುವ ಆಶಾವಾದವನ್ನ ಹೊಂದಬಹುದು ಅಂತ ಹೇಳಬಹುದು. ಇದೇ ತಿಂಗಳ ದಿನಾಂಕ 10ರಿಂದ ವಿಟ್ಲ ಸಿಪಿಸಿಆರ್ಐನಲ್ಲಿ ಜರುಗಿದ 3 ದಿನಗಳ ಕಾರ್ಬನ್ ಫೈಬರ್ ದೋಟಿಯ ಮೂಲಕ ಅಡಿಕೆ ಕೊಯ್ಲು ಹಾಗೂ ಔಷಧ ಸಿಂಪರಣೆ ತರಬೇತಿ ಕಾರ್ಯಕ್ರಮದ ವರದಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಿಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489858555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.